ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ. ಈ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಢಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕೃಷಿ ಕ್ಷೇತ್ರದೊಳಗೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ, ಹೊಸ ಹೊಸ ಸಂಶೋಧನೆಗಳು ಬರ್ತಾ ಇದ್ದಾವೆ, ಹೊಸ ವಿಚಾರಗಳು ಕೃಷಿ ಕ್ಷೇತ್ರದೊಳಗೆ ನೆಲೆಯೂರ್ತಾ ಇದ್ದಾವೆ. ಇಂಥ ಒಂದು ಸನ್ನಿವೇಶದೊಳಗೆ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತಹದ್ದು ಏನು ಅಂತಂದ್ರೆ ರಾಸಾಯನಿಕ ಕೃಷಿ, ಜೈವಿಕ ಕೃಷಿ, ಆಮೇಲೆ ಬೆಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ನಾವು ಸಾಮಾನ್ಯವಾಗಿ ಏನು ರಾಸಾಯನಿಕಗಳನ್ನು ಉಪಯೋಗ ಮಾಡ್ತೀವಿ ಅದನ್ನ ಈಗ ಕಡಿಮೆ ಮಾಡಿ ಸಾವಯವ ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಸಾವಯವ ಕ್ರಮಗಳಿಂದ ಬೆಳೆಗಳ ನಿರ್ವಹಣೆ ಮಾಡ್ತಾ ಇದ್ದೀವಿ. ಪೋಷಕಾಂಶಗಳನ್ನು ಕೂಡ ಸಾವಯವ ರೂಪದೊಳಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಬಹಳಷ್ಟು ಬದಲಾವಣೆಗಳನ್ನ ಈ ಒಂದು ಕ್ಷೇತ್ರದೊಳಗೆ ನೋಡ್ತಾ ಇದ್ದೀವಿ. ವಿಷಮುಕ್ತವಾದಂತಹ ಒಂದು ಆಹಾರ ನಾವು ತಯಾರು ಮಾಡುವಂತಹ ಒಂದು ನಿಟ್ಟಿನೊಳಗೆ ಸಾವಯವ ಅಂಶಗಳೇನದವ ಅವು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಆಡ್ತಾವ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೂ ಕೂಡ ಆ ಜಾಗೃತಿ ಮೂಡ್ತಾ ಇದೆ. ಸಾಕಷ್ಟು ಜನ ಸಾವಯವ ಕೃಷಿ ಬದುಕನ್ನು ಅನುಸರಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ನಿಟ್ಟಿನೊಳಗೆ ನಾವು ವಿಚಾರ ಮಾಡುವುದಾದ್ರೆ ಬೇರೆ ಬೇರೆ ಕ್ರಮಗಳಿಂದ ಸಹಿತ ನಾವು ಕೃಷಿ ಮಾಡಬಹುದು ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ನಿಟ್ಟಿನೊಳಗೆ ವಿಜಯಪುರದ ಗಿರೀಶ್ ಭದ್ರಗೊಂಡ ಅವರು ಕಿಸಾನ್ ಪ್ರಿಸಿಷನ್ ಅಗ್ರಿಕಲ್ಚರ್ ಸೇವಾ ಸಂಸ್ಥೆಯನ್ನ ಕಟ್ಟಿ ಅದರ ಮೂಲಕ ರೈತರಿಗೆ ಹೊಸ ವಿಚಾರಗಳನ್ನು ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮಾಡುವಂತಹ ಒಂದು ಕೆಲಸ ಬಹಳ ಗಮನಾರ್ಹವಾಗಿದ್ದು ಅದರ ಬಗ್ಗೆ ನಾವು ನೀವು ತಿಳ್ಕೊಳ್ಳುವಂತಹ ಒಂದು ಸಮಯ ಈಗ ಬಂದದ ಅಂತ ಹೇಳಿ ಹೇಳಬಹುದು. ಗಿರೀಶ್ ಭದ್ರಗೌಂಡ ಅವರು ಹವ್ಯಾಸಿ ಕೃಷಿ ಸಂಶೋಧಕ, ಹೊಸ ವಿಚಾರಗಳನ್ನು ಕೃಷಿ ಒಳಗೆ ತರಬೇಕು ಅನ್ನುವಂತಹ ಒಂದು ತುಡಿತ ಅವರಲ್ಲದ. ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮಲ್ಲಿ ಭಾಗವಹಿಸಿ ಹೊಸ ಹೊಸ ಕೃಷಿ ಉಪಕರಣಗಳನ್ನ ಅವರು ತಯಾರು ಮಾಡಿದ್ದನ್ನ ಮತ್ತು ರೈತರು ಅದನ್ನ ಬಳಸ್ತಾ ಇರುವುದನ್ನ ಕೂಡ ತಮ್ಮ ಜೊತೆಗೆ ಹಂಚಿಕೊಂಡಿದ್ದು ಉಂಟು. ಅಂತಹ ಇವತ್ತು ಅನೇಕ ಯಂತ್ರಗಳು ಹೊಲದೊಳಗೆ ಕಾರ್ಯನಿರ್ವಹಿಸ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ನಮ್ಮ ರೈತರಿಗೆ ಲಾಭ ಕೂಡ ಆಗಿದೆ. ಇದೇ ಗಿರೀಶ್ ಭದ್ರಗೊಂಡ ಅವರು ಈಗ ಒಂದು ಹೊಸ ವಿಚಾರವನ್ನ ನಮ್ಮ ಮತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಬೆಳೆಯ ನಿರ್ವಹಣೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಅಥವಾ ಬೆಳೆ ಸಾಗುವಳಿ ಮಾಡುವಂತಹ ಒಂದು ನಿಟ್ಟಿನೊಳಗೆ ಅವರು ಹೊಸ ವಿಚಾರ ಹೇಳ್ತಾ ಇದ್ದಾರೆ, ಸಾವಯವ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಹೋಮಿಯೋಪತಿ ಔಷಧಗಳನ್ನ ನಾವು ಕೃಷಿಯೊಳಗೆ ಬಳಸಬಹುದು ಅನ್ನುವಂತಹ ಒಂದು ಹೊಸ ವಿಚಾರ. ಇದು ನಿಮಗೆ ಆಶ್ಚರ್ಯ ಉಂಟು ಮಾಡಬಹುದು, ಆದ್ರೆ ಈಗಾಗಲೇ ಅವರು ಇದರೊಳಗೆ ಕಾರ್ಯಪ್ರವೃತ್ತರಾಗಿ ಹೋಮಿಯೋಪತಿ ಔಷಧಗಳನ್ನ ಕೃಷಿ ಬೆಳೆಗಳ ಆರೋಗ್ಯ ನಿರ್ವಹಣೆ ಮಾಡುವುದರಲ್ಲಿ, ಸಾಗುವಳಿ ಮಾಡುವುದರಲ್ಲಿ ಈಗಾಗಲೇ ಅನೇಕ ರೈತರಿಗೆ ಸಹಾಯ ಮಾಡಿ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಂತಹ ಗಿರೀಶ್ ಭದ್ರಗೊಂಡ ಅವರು ಇಲ್ಲಿ ತನಕ ಈ ಒಂದು ನಿಟ್ಟಿನೊಳಗೆ ಏನೇನು ಬೆಳವಣಿಗೆಗಳನ್ನ ಕಂಡಿದ್ದಾರೆ, ಏನೇನು ಅವರ ಕನಸುಗಳು ಯಾವ ರೀತಿ ಸಾಕಾರ ಆಗುವಂತಹ ಒಂದು ವಿಚಾರವನ್ನ ಅವರು ಹೇಳವರಿದ್ದಾರೆ ಅನ್ನೋದನ್ನ ನಾವೆಲ್ಲ ಇವತ್ತಿನ ಕಾರ್ಯಕ್ರಮದೊಳಗೆ ಗಮನಿಸೋಣ. ಗಿರೀಶ್ ಭದ್ರಗೌಡ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಹೆಂಗ ನಿಮಗೆ ಹೋಮಿಯೋಪತಿ ಔಷಧಗಳನ್ನ ನಮ್ಮ ಕೃಷಿ ಒಳಗೆ ಉಪಯೋಗ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಹೆಂಗ ಬಂತು ಮತ್ತ ಹೆಂಗ ಮುಂದುವರೆದ್ರಿ ನೀವು? ಆಕ್ಚುಲಿ ಇದು ಹೋಮಿಯೋಪತಿ ಸ್ಟಾರ್ಟ್ ಮಾಡೋಕ್ಕಿಂತ ಹೋಮಿಯೋಪತಿ ಬಗ್ಗೆ ನಮಗೆ ನಾಲೆಜ್ ಇದ್ದೇ ಇರುವಾಗ ನಾನು ಸ್ವಲ್ಪ ನಬಾರ್ಡ್ ಜೊತೆ ಒಡನಾಟ ಇತ್ತು. ನಬಾರ್ಡ್ ಅಲ್ಲಿ ಒಬ್ರು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಡಿ ವಿ ರಮಣ್ ರಾವ್ ಸರ್ ಅಂತಿದ್ರು. ಅವರು ಸಾಕಷ್ಟು ಕೃಷಿಯಲ್ಲಿ ನಾನು ಮಾಡತಕ್ಕಂತ ಅನ್ವೇಷಣೆಗಳ ಮ್ಯಾಗ ಭಾರಿ ಆಸಕ್ತಿ ಕೊಟ್ಟು ಸಾಕಷ್ಟು ನಬಾರ್ಡ್ನಿಂದ ಸಪೋರ್ಟ್ ಕೊಟ್ಟು ಇಂಥವ್ರಿಗೆ ಸಪೋರ್ಟ್ ಸಿಗ್ಬೇಕಂತೇಳಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತರು. ಇದರಿಂದ ಲಾಸ್ಟ್ಗೆ ಅವರು ನಬಾರ್ಡ್ ಅಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದ ನಂತರ ಕೂಡ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಅವರು ಸತತ ಒಂದು 30 ವರ್ಷದ ಅನುಭವ ಅವರಿಗೆ ಹೋಮಿಯೋಪತಿಯಲ್ಲಿ. ಅವರು ಪಾರಂಪರಿಕದಲ್ಲಿ ಇದು ಮಾಡ್ತಾ ಇದ್ರು. ಅವರು ಸರ್ ನನಗೆ ಮಾರ್ಗದರ್ಶನ ಕೊಟ್ರು, ಗಿರೀಶ ನೀ ಹಿಂಗ್ ಮಾಡು, ನಾ ಗೈಡ್ ಮಾಡ್ತೀನಿ, ನೀವು ಈ ತರ ಈಗ ವಿಷಮುಕ್ತ ಆಹಾರ ಬೆಳೆಸಲಿಕ್ಕೆ ರೈತರಿಗೆ ನೀನು ಅವೇರ್ನೆಸ್ ಮಾಡು, ಅವ್ರಿಗೆ ಒಂದ್ ಸ್ವಲ್ಪ ಸ್ಯಾಂಪಲ್ ಮಾಡಿಕೊಡು, ಈ ತರ ಎಲ್ಲ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಬಂದ್ರು. ನಮ್ದು ಮೂಲ ಉದ್ದೇಶ ಏನಾಗಿತ್ತಂದ್ರೆ ರೈತರು ವಿಷಮುಕ್ತ ಆಹಾರ ಬೆಳಿಬೇಕು, ಕಡಿಮೆ ಖರ್ಚಲ್ಲಿ ಬೆಳಿಬೇಕು, ಅದರಿಂದ ಆದಾಯ ಪಡಿಬೇಕು, ಈ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿ ಸರ್ ಸಾಕಷ್ಟು ನಮಗೆ ಮಾರ್ಗದರ್ಶನ ಕೊಡ್ತಾ ಬಂದ್ರು. ನಂತರ ದಿನಗಳಲ್ಲಿ ನಾವೇನ್ ಮಾಡಿದೆ, ಒಂದು 5 ಎಕರ್ಸ್ ಜಮೀನಲ್ಲಿ ನಾವು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೇವಿ. ಸರ್ ಒಂದ್ಸರ್ತಿ ಆನ್ಲೈನ್ ಅಲ್ಲಿ ಬಂದ್ರು, ರೈತರಿಗೆ ನಾವು ಸೇರಿಸಿದ್ದೆವು, ಸುಮಾರು ಒಂದು 60-70 ಜನ ರೈತರು ಸೇರಿದ್ರು. ಆ ಟೈಮಲ್ಲಿ ನಾವು ಆನ್ಲೈನ್ ಜೂಮ್ ಮೀಟಿಂಗ್ ಅಲ್ಲಿ ಸರ್ ಕಡೆಯಿಂದ ರೈತರಿಗೆ ಮಾರ್ಗದರ್ಶನ ಕೊಡಿಸಿದೀವಿ. ಆಮೇಲೆ ರೈತರು ಎಲ್ಲರೂ ಆಯ್ತು, ನಾವು ಪ್ರಾಯೋಗಿಕವಾಗಿ ನಾವು ಇದನ್ನ ಬಳಸಿ ನೋಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ನಾವೊಂದು 5 ಎಕರೆ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೇವೆ. ಎಲ್ಲಿ ಮಾಡಿದ್ರೆ 5 ಎಕರೆ? 5 ಎಕರೆ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ತಿಕೋಟಾ ದೊಳಗ್ ಮಾಡಿದೇವಿ, ನಂತರ ಸರ್ವಾಡಲ್ಲಿ ಮಾಡಿದೇವಿ, ಅದಾದ ನಂತರ ಈ ಕಡೆ ನಾಗಟಾಣ, ಆಮೇಲೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ರೈತರಿಗೆ ಸ್ಯಾಂಪಲ್ ಕೊಟ್ಟೇವಿ. ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂತ ಮೆಡಿಸಿನ್ಸ್ ಏನಂದ್ರೆ, ಇವರು ರೈತರು ಬೀಜ ಬಿತ್ತನೆ ಮಾಡುವಕ್ಕಿಂತ ಪೂರ್ವದಲ್ಲಿ ಬೀಜೋಪಚಾರ ಅಂತ ಬರ್ತೈತಿ. ಈ ಬೀಜೋಪಚಾರದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಹೋಮಿಯೋಪತಿಯಲ್ಲಿನು ಬೀಜೋಪಚಾರ ಐತಿ. ಅದೇನೋ ಅಂತಾರಲ್ಲ, ಬೆಳೆಯುವ ಸಿರಿ ಮೊಳಕೆ ಇಲ್ಲತ್ತ ಅಂದ್ರೆ ಬೆಳೆಯುವಾಗೆ ಅದಕ್ಕೆ ಸಂಸ್ಕಾರ ಟ್ರೀಟ್ಮೆಂಟ್ ಕೊಟ್ಟೆ ಗೊತ್ತಂದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ. ಇದು ಸಾಕಷ್ಟು ಜನ ರೈತರು ಕಡಲೆಯಲ್ಲಾಗಿರ್ಬಹುದು, ಜೋಳದಲ್ಲಾಗಿರ್ಬಹುದು, ಆಮೇಲೆ ಗೋಧಿಯಲ್ಲಾಗಿರ್ಬಹುದು, ಆಮೇಲೆ ಮೆಕ್ಕೆಜೋಳದಲ್ಲಿ ಸಾಕಷ್ಟು ಇದರಲ್ಲಿ ನಾವು ಇದ್ರ ಪ್ರಯೋಗ ಮಾಡಿ ಇದ್ರದ್ದು ರಿಸಲ್ಟ್ ರೈತರಾಗಿ ಅವರೇ ಬಂದು ಹೇಳ್ತಾ ಇದ್ದಾರೆ, ನಮಗೆ ಈ ತರ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಆಮೇಲೆ ಇದರಿಂದ ಒಂದು ಕಾಸ್ಟು ಕಡಿಮೆ. ಈ ರೀತಿ ನಾವು ಪ್ರಯೋಗ ಮಾಡಕತ್ತ 5 ಎಕರೆ ಮಾಡ್ಲಕ್ ಹೋಗಿ ಇವತ್ತಿಗೆ ನಾವು ಒಂದು 500 ಎಕರೆದಲ್ಲಿ ಮಾಡಿದೀವಿ. 500 ಎಕರೆದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಆಮೇಲೆ ಇದರಲ್ಲಿ ಒಂದು ವಿಶೇಷತೆ ಏನತ್ತಂದ್ರೆ, ಈಗ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆ ಒಂದು ಮೆಡಿಸಿನ್ ತಗೊಂಡ್ರೆ ಎಲ್ಲದಕ್ಕೂ ಯೂಸ್ ಮಾಡಂಗಿರ್ತಾವೆ, ಯೂರಿಯಾ ತಗೊಳ್ರಿ, ಡಿಎಪಿ ತಗೊಳ್ರಿ. ನಮ್ಮ ಹೋಮಿಯೋದಲ್ಲಿ ಹಂಗಿರಲ್ಲ, ನಾವು ಯಾವ ಬೆಳೆಗೆ ಅಂದ್ರೆ ಬೀಜೋಪಚಾರ ಒಂದು ಕಾಮನ್ ಆಗಿರ್ತೈತಿ, ಎಲ್ಲ ಬೆಳೆಗೆ ಯೂಸ್ ಮಾಡಬಹುದು, ಬಟ್ ಬೇರೆ ಬೇರೆ ಸಮಸ್ಯೆಗಳಿಗೆ ಆಮೇಲೆ ಗ್ರೋತ್ ಪ್ರಮೋಟ್ ಆಗಿರಬಹುದು ಅವಕ್ಕೆ ನಾವು ಯಾವ ಬೆಳೆಗೆ ಅಂತ ಹೇಳಿ ಮೆಡಿಸಿನ್ ಕೊಟ್ಟಿರ್ತೀವಿ ಅದು ಅದೇ ಬೆಳೆಗೆ ಮಾತ್ರ ಯೂಸ್ ಮಾಡಬೇಕು, ಬೇರೆ ಬೆಳೆಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಈ ರೀತಿ ಇರ್ತೈತಿ ಅದು ಮೆಡಿಸಿನ್. ಆಮೇಲೆ ಈ ಮೆಡಿಸಿನ್ ಹಾಳು ಆಗುದಿಲ್ಲ, ಇದು ಇದಕ್ಕೆ ಎಕ್ಸ್ಪೈರ್ ಡೇಟು ಇರಂಗಿಲ್ಲ, ಹೀಗಾಗಿ ನಾವು ಯಾವ ಬೆಳೆ ಕೊಟ್ಟಿರ್ತೀವಿ ಅದೇ ಬೆಳೆಗೆ ಯೂಸ್ ಮಾಡ್ತಾರೆ. ಮತ್ತೆ ಇನ್ನೊಂದು, ಹೋಮಿಯೋದಿಂದ ಬೆಳೆದಂತಕ್ಕಂತ ಆಹಾರ ಕೂಡ ನಾವು ಚೆಕ್ ಮಾಡಿದೀವಿ, ಅದ್ರ ಟೇಸ್ಟೇ ಬೇರೆ, ಆಮೇಲೆ ಫ್ಯೂರಿಟಿ ಲೆವೆಲ್ ಜಾಸ್ತಿ ಇರ್ತೈತೆ ಬಹಳ. ಈಗ ಹಣ್ಣು ಬೆಳಿಲಿ ಇದು ಆಗ್ಲಿ ಬೇಗನೆ ಹಾಳಾಗುದಿಲ್ಲ. ಗಿರೀಶ್ ಅವರು, ಈಗ ನೀವೇನು ಪ್ರಾತ್ಯಕ್ಷಿಕೆ ಒಂದು 5 ಎಕರೆದೊಳಗೆ ತಗೊಂಡೀವಿ ಅಂತ ಹೇಳಿದ್ರಲ್ಲ, ಅದು ಶುರು ಮಾಡಿದ್ಯಾವಾಗ ಮತ್ತೆ ನಿಮಗೆ ರಿಸಲ್ಟ್ಸ್ ಯಾವಾಗ ಯಾವಾಗ ಸಿಕ್ಕು? ಮತ್ತೆ ರೈತರಿಗೆ ಹೇಳಬೇಕಾದಪ್ಪ ಅಂತಂದ್ರೆ ನಮ್ಮ ಫಲಿತಾಂಶಗಳು ಅವು ಕಣ್ಣಿಗೆ ಕಾಣಿಸುವಂಗಿರ್ಬೇಕು. ಏನು ಪ್ರಾತ್ಯಕ್ಷಿಕೆ ಮಾಡಿದ್ರಿ, ರೈತರಿಗೆ ತಂದು ತೋರಿಸಿದ್ರೆ ಹೆಂಗ, ಮುಂದ ಅದರ ಬೆಳವಣಿಗೆ ಯಾವ ರೀತಿ ಆಯ್ತು? ಈಗ ಹೇಳಿದ್ರಿ 5 ಎಕರೆದಿಂದ ನಾವು ಈಗ 500 ಎಕರೆ ತನಕ ಬಂದಿವಿ ಅಂತ. ಶುರು ಶುರು ಒಳಗೆ ಬಹಳಷ್ಟು ತ್ರಾಸ ಆಗಿರ್ತದೆ, ಯಾಕಂತಂದ್ರೆ ಇದನ್ನ ನಂಬಬೇಕು ಅಂತಂದ್ರೆ ರೈತರಿಗೆ ಅದು ಕಾಣಿಸ್ಬೇಕು, ಪ್ರತ್ಯಕ್ಷವಾಗಿ ಕಾಣಿಸ್ಬೇಕು ಅಂದ್ರೆ ನೋಡೋದಕ್ಕೆ ಅನುಕೂಲ ಆಗ್ತದೆ, ಅದನ್ನ ನಾವು ವಿಸ್ತರಣೆ ಮಾಡೋದಕ್ಕೆ ನಮಗೆ ಒಂದು ಬಲ ಬರ್ತದೆ. ಖಂಡಿತ ಖಂಡಿತ ಸರ್. ಈಗ ಪ್ರಾತ್ಯಕ್ಷಿಕೆ ಮಾಡುವಂತಹ ಸಂದರ್ಭದೊಳಗೆ ನಿಮ್ಗೆ ಯಾವ ರೀತಿಯಾದಂತಹ ರಿಸಲ್ಟ್ಸ್ ನೀವು ಕಂಡುಕೊಂಡ್ರಿ? ಒಂದೇದು, ನಾವು ತೊಗರಿಯಲ್ಲಿ ಬೀಜೋಪಚಾರ ಮಾಡಿದಾಗ 99% ಜರ್ಮಿನೇಷನ್ ಬಂತು. ಆಮೇಲೆ ಅದೇ ಒಂದು ಸೇಮ್ ಪ್ಲಾಟ್ ಅಲ್ಲೇ ನಾವು ಏನ್ ಮಾಡಿದೀವಿ, ರಾಸಾಯನಿಕ ಯೂಸ್ ಮಾಡಿತ್ತು, ಅದರಲ್ಲಿ ಜರ್ಮಿನೇಷನ್ ತುಂಬಾ ಲಾಸ್ ಆಗಿತ್ತು, ಆ ಕಾರಣದಿಂದ ಅದೊಂದು ಡಿಫ್ರೆನ್ಸ್ ಬಂತು. ಆಮೇಲೆ ಈ ತೊಗರಿದ ಕಡ್ಡಿ ಏನಿರ್ತದಲ್ಲ, ಇದು ನಮ್ಮ ಹೋಮಿಯೋದು ದಪ್ಪ ಬಂತು, ಆಮೇಲೆ ಎಲೆಗಳನ್ನು ಕೂಡ ಜಾಸ್ತಿ ಡಾರ್ಕ್ ಗ್ರೀನರಿ ಬಂತು, ಅದು ಸ್ವಲ್ಪ ಯೆಲೋಯಿಶ್ ಬಂತು. ಹಿಂಗ ಬೆಳೀತಾ ಬೆಳೀತಾ ಹೋದಂಗೆ ಕಾಯಿ ಸೈಜ್ ಹೂವು ಪ್ರತಿಯೊಂದನ್ನು ನಾವು ಏನ್ ಮಾಡಿದೀವಿ, ಜಿಪಿಎಸ್ ಕೇಸ್ ಸ್ಟಡಿ ಅಂತೀವಲ್ಲ, ಪ್ರತಿಯೊಂದು ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದೀವಿ. ಆಮೇಲೆ ಇಳುವರಿಯಲ್ಲಿನು ಚೆಕ್ ಮಾಡಿದೀವಿ ನಾವು. 6 ಎಕರೆ ಲ್ಯಾಂಡ್ ಅಲ್ಲಿ ಪೂರ್ತಿ ರಾಸಾಯನಿಕ ಬಳಸಿ ಮಾಡಿದ್ದು, 3 ಎಕರೆ ಲ್ಯಾಂಡ್ ಅಲ್ಲಿ ಹೋಮಿಯೋಪತಿ ಮಾಡಿದ್ದು. 6 ಎಕರೆಯಲ್ಲಿ ಏನ್ ರಾಸಾಯನಿಕ ಮಾಡಿ ಇಳುವರಿ ತೆಗೆದಾರ, ಅಷ್ಟು ಇಳುವರಿ 3 ಎಕರೆದಲ್ಲೇ ಬಂದಿದೆ. ಅದು ಇಲ್ಲೇ ನಮ್ಮ ಅಥಾಲಿಟಿಯಲ್ಲಿ ಮಾಡಿದ್ದು. ಅಂದ್ರೆ ಏನು ನೀವು ಶುರು ಮಾಡಿದ್ರಿ, ಮಾಡಿದ ವರ್ಷ ನಿಮಗೆ ರಿಸಲ್ಟ್ ಬಂದ ಅಂತೀರಿ? ರಿಸಲ್ಟ್ ಬಂದದ. ಆಮೇಲೆ ಇದ್ರದ್ದು ಒಂದು ಸ್ಲೋ ಪ್ರೊಸೆಸ್. ಆಮೇಲೆ ನಾವು ಅದ್ರ ವೀಕ್ಲಿ ಅಪ್ಡೇಟ್, ಅದ್ರದ್ದು ಬದಲಾವಣೆ ನೋಡ್ಕೋತಿರ್ಬೇಕು. ಈ ಫಾರ್ ಎಕ್ಸಾಂಪಲ್ ರೈತರು ಏನ್ ಮಾಡ್ತಾರ, ತಮ್ಮ ಹೊಲ ತುಂಬಾ ಹಾಕ್ಬಿಡ್ತಾರ, ಅವ್ರಿಗೆ ಕಂಪ್ಯಾರಿಸನ್ ಇರಲ್ಲ ನೋಡ್ಲಿಕ್ಕೆ. ನಾವೇನ್ ಮಾಡ್ತೀವಿ, ರೈತರಿಗೆ ಒಂದು ಕಾನ್ಫಿಡೆಂಟ್ ಬರೋಗೋಸ್ಕರ ನೀವು ಸ್ಟಾರ್ಟಿಂಗ್ 50% ಇದನ್ನ ಮಾಡ್ರಿ, 50% ನೀವು ಮೊದಲು ಹೆಂಗ್ ರಾಸಾಯನಿಕ ಬೇಸ್ ಮಾಡ್ತಿರಲ್ಲ ಆ ತರ ಮಾಡ್ರಿ, ಆ ಎರಡನ್ನ ನೋಡ್ಲಿಕ್ಕೆ ನಿಮಗೆ ಸಿಗ್ತೈತಿ. ಅದರಲ್ಲಿ ಬದಲಾವಣೆ ಕಂಡಾಗ ನಿಮ್ಗೆ ಯಾವ್ದು ಸರಿ ಅನ್ಸೋ ಆ ಕಡೆ ನೀವು ಇದನ್ ಮಾಡಬಹುದು ಅಂತ ಹೇಳಿ ರೈತರಿಗೆ ಒಂದು ಕಾನ್ಫಿಡೆಂಟ್ ಬರಲಿ ಅಂತ ತಿಳ್ಕೊಂಡು ಆ ರೀತಿ ನಾವು ವಿಶ್ವಾಸ ಬರಬೇಕಂತ ಹೇಳಿ ಆ ರೀತಿ ಪ್ರಯೋಗ ಮಾಡಿದೀವಿ. ಈಗ ರೈತರ ಮೈಂಡ್ ಸೆಟ್ ಅಲ್ಲಿ ಏನದಪ್ಪ ಅಂತಂದ್ರ, ಕಾಸ್ಟ್ಲಿ ಔಷಧ ನಾವು ಹೊಡೆದೇವತ್ತಂದ್ರೆ ರಿಸಲ್ಟ್ ಬರ್ತದೆ, ಆ ನಂಬಿಕೆ ಅದ. ಬಟ್ ಎಷ್ಟೋ ಕಾಯಿಲೆಗಳನ್ನ ನಾವು ಕಡಿಮೆ ಔಷಧದಲ್ಲಿ ಗುಣಪಡಿಸೋ ಉದಾಹರಣೆನೂ ಅದಾವ. ಅದಕ್ಕೆ ನಮ್ದೇನ ಮೂಲ ಉದ್ದೇಶ, ಕಡಿಮೆ ಖರ್ಚಲ್ಲಿ ಗುಣಪಡಿಸತಕ್ಕಂತ ಈ ಹೋಮಿಯೋಪತಿ ಮೆಡಿಸಿನ್ ಅನ್ನ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿದೀವಿ. ಆಮೇಲೆ ಅದ ಖರ್ಚು ಕಡಿಮೆ, ಆಮೇಲೆ ಇಮಿಡಿಯೇಟ್ಲಿ 22 ದಿವಸಕ್ಕೆ ರಿಸಲ್ಟ್ಸ್ ಕೊಡ್ತೈತೆ. ಯಾರ್ಯಾರು ರೈತರು ಯೂಸ್ ಮಾಡ್ತಾ ಇದಾರೆ ಅವ್ರು ಕಂಟಿನ್ಯೂ ಮಾಡ್ತಾ ಇದಾರೆ. ಅದಕ್ಕೆ ಒಂದ್ ರೈತರು ಒಂದು ವಿಷಮುಕ್ತ ಆಹಾರ ಬೆಳೆದ್ರಂದ್ರ ಅವಾಗ ಎಲ್ಲರೂ ವಿಷಮುಕ್ತ ಆಹಾರ ಸಿಗ್ತದೆ, ಗ್ರಾಹಕರಿಗೆ ಸಿಗ್ತದೆ, ವಿಶ್ವಾಸ ಆಹಾರ ಸಿಗ್ತದೆ. ಈಗ ನೋಡ್ರಿ ಗಿರೀಶ್ ಅವರ, ಈ ಒಂದು ಹೊಸ ವಿಚಾರ ಶುರು ಮಾಡಿದ್ರಿ, ರೈತರು ಕೂಡ ನಿಧಾನವಾಗಿ ಅದನ್ನ ತಗೊಳ್ತಾ ಇದ್ದಾರೆ. ಈಗ ನೀವು ಶುರು ಮಾಡಿದ್ ಒಂದು 5 ಎಕರೆ ಜಮೀನೊಳಗ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ರಿ, ರೈತರಿಗೆ ತೋರಿಸಿದ್ರಿ, ಅದ್ರ ನಂತರ ಎಷ್ಟು ಜನ ಈಗ ರೈತರು ಎಲ್ಲೆಲ್ಲಿ ರೈತರು ಇದನ್ನ ತಗೊಂಡು ಅದನ್ನ ಅನುಸರಿಸ್ತಾ ಇದ್ದಾರೆ, ಮತ್ತೆ ಅವರ ಒಂದು ಅನಿಸಿಕೆಗಳು ಅವರ ಅಭಿಪ್ರಾಯಗಳು ಏನದಾವ ಅಂತೀರಿ? ಈ ಸದ್ಯಕ್ಕೆ ನಮ್ಮಲ್ಲಿ ಒಂದು 300 ಫಾರ್ಮರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಪಕ್ಕದ ಜಿಲ್ಲೆ ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲಿ ಅಫಜಲ್ಪುರ ತಾಲೂಕ ಚಿಂಚೋಳಿ ಗ್ರಾಮದಲ್ಲಿ ಅಲ್ಲಿ ರೈತರು ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಸಿಂಧನೂರ್ ಹತ್ರ ಈ ನುಗ್ಗೆ ಸೊಪ್ಪಿಗೆ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇವನ್ ಬೆಂಗಳೂರು ಕೂಡ ಕೊಟ್ಟಿದೀವಿ ನರ್ಸರಿಗೆ, ಅದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬಿಜಾಪುರ ಸುತ್ತಮುತ್ತ ಬಸವನ ಬಾಗೇವಾಡಿ ಸುತ್ತಮುತ್ತ ಹಳ್ಳಿಗಳಲ್ಲಿ, ಆಮೇಲೆ ಕಡತಿಕೋಟ, ಬಬಲೇಶ್ವರ, ಸಾರವಾಡ, ಆಮೇಲೆ ಕತಜಾಪುರ, ಆಮೇಲೆ ಈ ಕಡೆ ದೇವ್ರ ಹಿಪ್ಪರಿಗಿ, ಆಮೇಲೆ ಇಂಡಿ, ನಾಗಟಾಣ, ಇಲ್ಲ ಸುತ್ತಮುತ್ತ ರೈತರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ರೈತರಲ್ಲಿ ಇನ್ನೂ ಒಂದ್ ಸ್ವಲ್ಪ ಅವೇರ್ನೆಸ್ ಕಾನ್ಫಿಡೆಂಟ್ ಬರಬೇಕಾದ್ರೆ ರೈತರು ಏನ್ ಮಾಡಬೇಕು, ಈಗ ಆಲ್ಮೋಸ್ಟ್ ಆಲ್ ಸಾಮಾನ್ಯವಾಗಿ ರೈತರು ತಮ್ಮ ಸಕ್ಸಸ್ ಅನ್ನ ಯಾರಿಗೂ ಬಿಟ್ಕೊಡಂಗಿಲ್ಲ. ಯಾಕಂದ್ರೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕು ರೈತರಲ್ಲಿ, ಎಲ್ಲರೂ ಒಂದು ಸಮಾನ ರೀತಿ ಥಿಂಕ್ ಮಾಡಿ ಅವರು ಬೆಳೀಲಿ ನಾವು ಬೆಳೀಲಿ ಅನ್ನೋ ಭಾವನೆ ಬಂದಾಗ ಮಾತ್ರ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇದು ಹೆಚ್ಚಿಗೆ ವೈಡ್ ಇದನ್ನ ಹಾಕಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ. ಈಗ ರೈತರು ಏನ್ ಬೆಳೆದಂತ ಬೆಳೆಗಳಿರ್ತಾವ ಈ ಹೋಮಿಯೋ ಔಷಧದಿಂದ ನೀವು ಏನ್ ಬೆಳೆದಂತದ್ದಿರ್ತದ, ಅದರ ಪ್ರದರ್ಶನ ಕೂಡ ನೀವು ಬೇರೆಯವರಿಗೆ ಮಾಡ್ತಾ ಇದ್ದೀರಿ ಅಂದ್ರೆ ಯಾರು ಅದನ್ನು ನೋಡಬೇಕು ಅಂತಂತಾರ? ಹೌದು, ನೀವು ಹೇಳ್ತಾ ಇದ್ದೀರಿ ಹೋಮಿಯೋಪತಿ ಔಷಧ ಬಳಸೋದ್ರಿಂದ ನಮ್ಗೆ ಹೆಂಗ್ ಕೃಷಿ ಆಗಬಹುದು ಅಂತೇಳಿ. ಈಗ ನಾವು ಅವರು ಕೇಳಿದ ಸಂದರ್ಭದಲ್ಲಿ ಎಲ್ಲರೂ ಫಾರ್ಮರ್ ಅಲ್ಲಿ ಬೆಳೆ ಇದ್ರೆ ಅವರಿಗೆ ಫೋನ್ ನಂಬರ್ ರೈತರ ಕಾಂಟ್ಯಾಕ್ಟ್ ಕೊಟ್ಟು ಅವರಿಗೆ ಭೇಟಿ ಮಾಡಿಸಿ ಅವ್ರ ಫೀಲ್ಡ್ ನೋಡ್ಕೊಂಬರ್ರಿ ಅಂತ ಹೇಳ್ತೀವಿ. ಒಂದ್ ವೇಳೆ ಅವರು ಕೇಳಿದ ಸಂದರ್ಭದಲ್ಲಿ ಬೆಳೆ ಇರಲಿಲ್ಲ, ಕಲ್ಟಿವೇಷನ್ ನಡೆದಿತ್ತು, ಇಂತಹ ಸಂದರ್ಭದಲ್ಲಿ ಏನಾದರೂ ಇತ್ತಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ, ನೀವು ಯಾರಿಗೆ ನಿಮ್ಗೆ ಕಾನ್ಫಿಡೆಂಟ್ ಬೇಕಾಗಿರ್ತೈತಿ, ವೆಜಿಟೇಬಲ್ ಏನ್ ನಮ್ಗೆ ಈಗ ಮೆಂತೆ ಕೊತ್ತಂಬರಿ ತರಕಾರಿ ಏನಿರ್ತದಲ್ಲ ಅದು ಒಂದು 15 ಡೇಸ್ 45 ಡೇಸ್ ಕ್ರಾಪ್, ಅದರಲ್ಲಿ ಅವ್ರಿಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿಬಿಡ್ತೀವಿ. ಅಂದ್ರೆ ಅವ್ರಿಗೆ ಸ್ವಲ್ಪ ದಿವಸದಲ್ಲಿ ಅಲ್ಲಿ ರಿಸಲ್ಟ್ ಗುರುತಾಗಿಬಿಡ್ತೈತಿ. ಅಂದ್ರೆ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡತ್ತೇಳಿ, ಅದಕ್ಕೆ ಅವ್ರಿಗೆ ಆ ಲೆವೆಲ್ ಅವರಿಗೆ ಮೆಡಿಸಿನ್ ಕೊಟ್ಟು ಅವ್ರಿಗೆ ಅದೊಂದು ಒಂದು ತರಬೇತಿ ಆದಂಗೆ ಆಗಿಬಿಡ್ತೈತಿ, ಅವ್ರಿಗೆ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರ್ತೈತಿ ಇದರಲ್ಲಿ. ಗಿರೀಶ್ವರ, ಇದು ನೀವು ಏನು ಪ್ರಯೋಗ ಶುರು ಮಾಡಿದ್ ಯಾವಾಗ? ಇದು 2021 ಸ್ಟಾರ್ಟ್ ಮಾಡಿದ್ವಿ ಸರ್. ಅವಾಗ ಸ್ವಲ್ಪ ರೈತರನ್ನ ಸೇರಿಸಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದೀವಿ, ಕೃಷಿಗೂ ಬಂತ ಹೋಮಿಯೋಪತಿ ಅಂತ ಹೇಳಿ. ಅಂದ್ರೆ ಕೃಷಿಯಲ್ಲಿ ಹೋಮಿಯೋಪತಿ ಪಾತ್ರ ಏನು, ಆಮೇಲೆ ಇದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ, ಆಮೇಲೆ ಇದು ಕಡಿಮೆ ಖರ್ಚಿನಲ್ಲಿ ಆಗ್ತೈತಿ, ಆಮೇಲೆ ಮನುಷ್ಯರ ಆರೋಗ್ಯಕ್ಕೂ ಒಳ್ಳೆಯದು, ದನಕರುಗಳಿಗೂ ಒಳ್ಳೆಯದು, ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿ ರೈತರಿಗೆ ಸ್ಯಾಂಪಲ್ಸ್ ಕೊಟ್ಟು 2021 ಶುರು ಮಾಡಿದ್ದು. ಈಗ ಇಲ್ಲಿವರೆಗೆ ನಡೀತಾ ಇದೆ, ಇನ್ನೂ ರೈತರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಇದ್ರ ಕಡೆ ಬರ್ತಾ ಇದ್ದಾರ. ಆಮೇಲೆ ಒಂದು ವಿಷಮುಕ್ತ ಆಹಾರ ಆಯ್ತು, ಪ್ರೈಸ್ ಕಡಿಮೆ ಆಯ್ತು, ಆಮೇಲೆ ಅದ್ರ ಮೇಲೆ ನಂಬಿಕೆ ಬರ್ತಾ ಇದೆ. ಆಮೇಲೆ ಇದರಲ್ಲಿ ಒಂದ್ ಸ್ವಲ್ಪ ಸ್ಲೋ ರಿಸಲ್ಟ್, ಈ ರಾಸಾಯನಿಕ ಗೊಬ್ಬರದಿಂದ ಹಾಕಿದ ತಕ್ಷಣ ಮರು ದಿವಸನೇ ಎದ್ದಿತ್ ಬಿಡ್ತಾವ್ ಫಾಸ್ಟ್. ನಾವ್ ರೈತರಲ್ಲಿ ಏನೋ ಒಂದು ವಿನಕ್ತಿ ಮಾಡ್ಕೊಳ್ಳೋದಂತಂದ್ರೆ ಯಾವ್ದು ಫಾಸ್ಟ್ ಇರ್ತೈತಿ ನಮ್ ಲೈಫ್ ಅಷ್ಟ ಫಾಸ್ಟ್ ಆಗಿಬಿಡ್ತೇವೆ. ಇದು ಹೋಮಿಯೋಪತಿ ಇದು ಸ್ಲೋ ಪ್ರೊಸೆಸ್, ಸ್ಲೋ ಪ್ರೊಸೆಸ್ ನಾಗೆ ಸಕ್ಸಸ್ ರಿಸಲ್ಟ್ ಇರ್ತೈತಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಬೆಳೆ ಕಾಪಾಡದಂದ್ರೆ ಆರೋಗ್ಯನೂ ಕಾಪಾಡದಂಗೆ ತಿಳ್ಕೊಂಡು ಇದನ್ನ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದ್ ಸ್ವಲ್ಪ ರೈತರಿಗೆ ಒಂದು ಅವೇರ್ನೆಸ್ ಮಾಡಿ ವಿಷಮುಕ್ತ ಆಹಾರ ಬೆಳೀಲಿ, ಆಮೇಲೆ ತಾವು ವಿಷಮುಕ್ತ ಆಹಾರ ತಿನ್ನಲಿ, ಬೇರೆಯವರಿಗೂ ವಿಷಮುಕ್ತ ಆಹಾರ ಹಂಚಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ರೈತರಿಗೆ ಇದನ್ನ ಮಾರ್ಗದರ್ಶನ ಮಾಡ್ತಾ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ಅವ್ರಿಗೆ ತೋರಿಸ್ತಾ ಇದೆ. ಈಗ ತಾವು ಕೆಲವು ಬೆಳೆಗಳು ಹೇಳಿದ್ರಿ, ಈ ಔಷಧಗಳನ್ನು ಮತ್ತೆ ಯಾವ್ಯಾವ ಬೆಳೆಗಳ ಮೇಲೆ ನೀವು ಇಲ್ಲಿ ತನಕ ಉಪಯೋಗ ಮಾಡಿ? ಸರ್, ನಾವು ಕಬ್ಬಿನಲ್ಲಿ ಉಪಯೋಗ ಮಾಡಿದ್ದೀವಿ. ಕಬ್ಬಿನಲ್ಲಿ ನಾವು ರಾಸಾಯನಿಕ ಮತ್ತು ಈ ಹೋಮಿಯೋ ಮೆಡಿಸಿನ್ ಬಳಸಿದ ಕಬ್ಬಿನಲ್ಲಿ ನಾವು ಡಿಫ್ರೆನ್ಸ್ ಏನ್ ಕಂಡುಕೊಂಡಿದೀವಪ್ಪ ಅಂತಂದ್ರೆ, ಒಂದು ಈ ನಮ್ಮ ಹೋಮಿಯೋಪತಿ ಬಳಸಿರುವ ಕಬ್ಬು ಗಡದ ಹಸಿರಾಗಿರ್ತೈತಿ, ಆಮೇಲೆ ಈ ಕಬ್ಬು ಮೃದುವಾಗಿರ್ತೈತಿ, ಜ್ಯೂಸ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ರಾಸಾಯನಿಕ ಬಳಸಿದ್ದು ಬಿರುಸಿರ್ತೈತಿ, ಜ್ಯೂಸ್ ಕಂಟೆಂಟ್ ಕಡಿಮೆ ಬರ್ತೈತಿ. ಆಮೇಲೆ ಇಳುವರಿಯಲ್ಲಿನೂ ನಾವು ಸುಮಾರು ಒಂದು ಎಕರೆದಿಂದ 3-4 ಟನ್ ಇಳುವರಿ ಡಿಫ್ರೆನ್ಸ್ ನೋಡಿದೀವಿ. ಅಷ್ಟು ವ್ಯತ್ಯಾಸ ಆಗ್ತದೆ. ಈಗ ಇನ್ನೊಂದು ನಾನು ಕೇಳ್ತೀನಿ, ಅದು ಬಹುಶಃ ತಾವು ಏನ್ ಮಾಡಿರಿ ಅಂತ ಅನ್ನೋದನ್ನು ನೋಡೋಣ. ಸಕ್ಕರೆ ರಿಕವರಿ ಅಂತ ನಾವೇನ್ ಕರಿತೀವಿ, ಸಕ್ಕರೆ ಪ್ರಮಾಣ ಫ್ಯಾಕ್ಟರಿಗೆ ಹೋಯ್ತು ಅಂತಂದ್ರೆ ಸಕ್ಕರೆ ರಿಕವರಿ ಎಷ್ಟು, ಅದ್ರ ಮೇಲೆ ಏನಾದ್ರು ಪರಿಣಾಮಗಳು ಕಂಡು ಬಂದವ? ಎಸ್, ಸಕ್ಕರೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಬರ್ತೈತಿ, ಸಿಹಿ ಹೆಚ್ಚಾಗ್ತದೆ. ಆಮೇಲೆ ಹೋಮಿಯೋದೊಳಗೆ ಇನ್ನೊಂದು ಮೆಡಿಸಿನ್ ಐತಿ, ನಾವು ರೈತರಿಗೆ ಯೂಸ್ ಮಾಡಿದೀವಿ, ಬಟ್ ಅದರ ರಿಸಲ್ಟ್ ಅವರು ನಮಗೆ ಕ್ಲಾರಿಫೈ ಮಾಡಿಲ್ಲ ರೈತರು. ಈಗ ನಾವು ಫ್ಯಾಕ್ಟರಿಗೆ ಕಬ್ಬು ಕಳಿಸಬೇಕಾದ್ರೆ ನಾವು ಲೋಡ್ ಮಾಡಿ ಕಳಿಸ್ತೀವಿ, ಅಲ್ಲಿ ಹಲವಾರು ಟ್ರಕ್ಗಳು ಪಾಳಿ ಹಚ್ಚಿರ್ತಾವ ಟ್ರ್ಯಾಕ್ಟರ್ಗಳು. ಅವಾಗ ಬಿಸಿಲಿನ ತಾಪಮಾನ ಹೆಚ್ಚಾದಾಗ ಆ ಕಬ್ಬಿನಲ್ಲಿರ್ತಕ್ಕಂಥ ಜ್ಯೂಸ್ ಕಂಟೆಂಟ್ ವೈಬ್ರೇಷನ್ ಲಾಸ್ ಆಗ್ತಿರ್ತೈತಿ, ಹಿಂಗಾಗಿ ವೇಟು ಕಡಿಮೆ ಆಗ್ಬೋದು. ಇದು ನಮ್ದು ಹೋಮಿಯೋ ಮೆಡಿಸಿನ್ ಸಿಂಪಡಣೆ ಮಾಡ್ಕೊಂಡು ಹೋದ್ರೆ ಅದನ್ನು ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಹೋಮಿಯೋದಲ್ಲಿ ಕೂಡ ಇದೆ. ಈ ತರದ್ದು ಪ್ರತಿಯೊಂದು ಇದಕ್ಕೂ ಹೋಮಿಯೋದಲ್ಲಿ ಸೊಲ್ಯೂಷನ್ ಇದೆ. ಅಂದ್ರೆ ಫ್ಯಾಕ್ಟರಿಗೆ ಹೋಗೋದಕ್ಕಿಂತ ಮೊದಲು ಅದನ್ನು ಸ್ಪ್ರೇ ಮಾಡಿ ತಗೊಂಡು ಹೋದ್ರೆ ಸ್ವಲ್ಪ ದಿವಸ ನಿಲ್ಲಬಹುದು ಅಂತ ನಿಲ್ಲಬಹುದು. ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಆಗಂಗಿಲ್ಲ, ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಆಗೋಕ್ಕಿಂತ ಅದರಲ್ಲಿ ವಾಟರ್ ಕಂಟೆಂಟ್ ವೈಬ್ರೇಟ್ ಲಾಸ್ ಕಡಿಮೆ ಆಗ್ತದೆ ಅಂತಂದ್ರೆ. ಗಿರೀಶ್ ಅವರ, ಈಗ ಒಂದು ಏನು ಸಂಶೋಧನೆ ಇದೆ, ಇದು ತಾವು ಹೊಸ ವಿಚಾರವನ್ನ ಕೃಷಿಯೊಳಗೆ ತಗೊಂಡು ಬರ್ತಾ ಇದ್ದೀರಿ, ಇಂಥ ಒಂದು ಸಮಯದೊಳಗೆ ನಮಗ ಸಂಶೋಧನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಫಲಿತಾಂಶಗಳನ್ನ ನಾವು ಯಾವತ್ತು ಬಹಳ ದಾಖಲೆ ಮಾಡಬೇಕಾಗ್ತದೆ. ಖಂಡಿತ, ಹೌದಾ? ಹೌದು ಸರ್. ಆ ದಾಖಲೆ ಮಾಡುವಂತಹ ಕೆಲಸ ನಮ್ಮ ರೈತರಿಗೆ ತಾವು ಕಲಿಸಿಕೊಡ್ತಾ ಇದ್ರು ಅಥವಾ ತಾವೇ ಅದನ್ನ ದಾಖಲೆ ಮಾಡುವಂತಹ ಒಂದು ಕೆಲಸ ಮಾಡ್ತೀವಿ? ನಾವು ಏನ್ ಮಾಡಿದೀವಿ, ರೈತರ ಜೊತೆ ನಾವು ಏನ ಮೆಡಿಸಿನ್ ಕೊಟ್ಟಾಗ ಅವ್ರಿಗೆ ಯಾವ ಡೇಟ್ ಕೊಟ್ಟಿದೀವಿ ಅವ್ರಿಗೆ ಒಂದು ಡೈರಿ ಫೈಲ್ ಕೊಟ್ಟಿರ್ತೀವಿ, ಅವ್ರು ಹಚ್ಚಿಡ್ತಾರ. ಆಮೇಲೆ ನಮಗೆ ವಾಟ್ಸ್ಆಪ್ ಮುಖಾಂತರ ಫೋಟೋಸ್ಗಳನ್ನು ಕಳಿಸ್ತಾರ. ಆಮೇಲೆ ಈ ವಾರ ಏನ್ ಬದಲಾವಣೆ ಆಯ್ತು, ಆಮೇಲೆ ಅಲ್ಲಿ GPS ಕೋಆರ್ಡಿನೇಷನ್, ರೈತರ ಹೆಸರು, ಸರ್ವೆ ನಂಬರ್ ಇದನ್ನ ಹಾಕೊಂಡು ಒಂದು ಕೇಸ್ ಸ್ಟಡಿ ತರ ಅಂತ ನಾವು ಮಾಡ್ತೀವಿ. ಅಂದ್ರೆ ಇದು ನಮಗೂ ಹೆಲ್ಪ್ ಆಗ್ತದೆ, ರೈತರಿಗೂ ಹೆಲ್ಪ್ ಆಗ್ತದೆ, ಇದೊಂದು ದಾಖಲಾತಿ. ಆಮೇಲೆ ನಾವು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಡೇಟಾ ಎಲ್ಲ ಮಾಡಿದೀವಿ. ಆಮೇಲೆ ಇದ್ರ ಸಿಕ್ಕಾಪಟ್ಟೆ ಜನ ರೈತರು ಜಾಸ್ತಿ ಜನ ಬರಾತರು, ಹಿಂಗಾಗಿ ನಮ್ಮಲ್ಲಿ ಒಂದ್ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕೊರತೆಯಿಂದ ಅದು ಡೇಟಾ ಅಂದ್ರೆ ಪೂರ್ತಿ ಇದನ್ ಮಾಡಕ್ ಆಗ್ಲಿಲ್ಲ, ಬಟ್ ನಾವು ಬೇಸಿಕ್ ಡೇಟಾ ಮಾತ್ರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಭೂಮಿಯಲ್ಲಿ ನಾನು ರೈತರಿಗೆ ಸಾಕಷ್ಟು ಸತ್ತೆ ತಿಳುವಳಿಕೆ ಕೊಡೋದು ಏನಪ್ಪಾ ಅಂತಂದ್ರೆ, ರೋಗಗಳ ಲಕ್ಷಣಗಳು ಬಂದ ಮೇಲೆ ರೈತರು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರ. ನಂದು ಮೂಲ ಉದ್ದೇಶ ಏನಂದ್ರೆ, ರೋಗ ಬರೋಕಿನ ಮುಂಚೆನೆ ಆರೋಗ್ಯವಾಗಿ ಗಿಡನ ಹೆಂಗ್ ಕಾಪಾಡ್ಕೋಬೇಕು ಅನ್ನೋದು. ಯಾಕಂದ್ರೆ ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡಕ್ ಹೋದ್ರೆ ಆಲ್ರೆಡಿ ಸ್ಪ್ರೆಡ್ ಆಗಿರ್ತೈತೆ. ರೋಗ ಬರದೇ ಇರುವಾಗ ನೋಡ್ಕೊಂಡ್ರೆ ರೋಗ ಬರದೇ ಇರುವಾಗ ಮಾಡಬಹುದು. ಅನುಗುಣವಾಗಿ ನಾವ್ ಏನ್ ಮಾಡಿದ್ರೆ ಏನಾಗ್ತದ ಅಂತ ಹೇಳಿ ಈ ಹೋಮಿಯೋಪತಿಯಲ್ಲಿ ಪ್ರತಿಯೊಂದನ್ನು ಅದಕ್ಕೆ ಸೊಲ್ಯೂಷನ್ ಇದೆ ಸರ್. ಈಗ ಒಂದು ನರ್ಸರಿಯಲ್ಲಿ ಪ್ಲಾಂಟ್ ಬೆಳೆದಿರ್ತಾರೆ, ಒಂದು ಕ್ಲೋಸ್ ಕಂಡೀಷನ್ ಎನ್ವೈರನ್ಮೆಂಟ್ ಅಲ್ಲಿ ಪ್ಲಾಂಟ್ ಬೆಳೆದಿರ್ತಾರೆ. ಆ ನರ್ಸರಿಯಿಂದ ಪ್ಲಾಂಟ್ ತಂದು ಬೇರೆ ಕಡೆ ನಾವು ಸಸಿ ನೆಡಬೇಕಾದ್ರೆ ಅಲ್ಲಿ ವೆದರ್ಗೆ ಇಲ್ಲಿ ವೆದರ್ಗೆ ಚೇಂಜ್ ಆಗಿ ಅದು ಇಲ್ಲಿ ಸಸ್ಟೇನ್ ಆಗ್ಲಕ್ಕ ತುಂಬಾ ತ್ರಾಸ. ಅವಾಗ ಏನಾಗ್ತದೆ, ನಾವು ನರ್ಸರಿಯಿಂದ ತರಬೇಕಾದ್ರೆ ಅಲ್ಲೇ ಒಂದು ಸ್ಪ್ರೇ ಮಾಡಿಕೊಂಡು ಇಲ್ಲಿ ತಂದು ಹಚ್ಚಿದಾಗ ಬೇಗ ರಿಕವರಿ ಆಗಿಬಿಡ್ತಾವ. ಇದನ್ನೂ ಒಂದು ಕಂಡೀಷನ್ ಅದು. ಆಮೇಲೆ ನಾವು ಯಾವ್ದಾದ್ರು ಈಗ ಕೆಲವೊಂದು ನಿಪ್ಪಿಂಗ್ ಪ್ರೊಸೆಸ್ ಅಂತ ಮಾಡ್ತಿರ್ತೀವಿ ನಾವು ಅಗ್ರಿಕಲ್ಚರ್, ಗಿಡಗಳನ್ನ ನಿಪ್ಪಿಂಗ್ ಮಾಡೋಣ, ಬ್ರಾಂಚಸ್ ಎಕ್ಸ್ಟ್ರಾ ಬರ್ತಾವ. ಬಟ್ ನಿಪ್ಪಿಂಗ್ ಮಾಡೋ ಟೈಮ್ದಾಗ ಅದಕ್ಕೆ ಸಿಕ್ಕಾಪಟ್ಟೆ ನೋವಾಗಿರ್ತೈತಿ ಗಿಡಕ್ಕೆ. ಆ ಸಂದರ್ಭದಾಗ ನಾವು ಒಂದು ಸ್ಪ್ರೇ ಕೊಟ್ಬಿಟ್ಟೆವತ್ತಂದ್ರ ಆ ನೋವು ಮರಿತೈತಿ, ಬ್ರಾಂಚಸ್ ಹಚ್ಚಿ ಬರ್ತೈತಿ. ಅಂದ್ರೆ ನಮಗೆ ಯಾವ ತರ ಈಗ ಲೈಫ್ ಐತಿ ಹಂಗ ಗಿಡಗಳಿಗೂ ಹಂಗ ಲೈಫ್ ಐತಿ. ಈಗ ಪ್ರತಿಯೊಂದು ನಾವು ಕಟಾವ್ ಮಾಡಬೇಕಾದ್ರ ಅದಕ್ಕೆ ನೋವು ಆಲಾರ್ದಂಗ ನಾವು ಮಾಡಿದಾಗ ಇಳುವರಿ ಜಾಸ್ತಿ ಬರುತ್ತೆ. ಅಂದ್ರೆ ನೀವು ಹೋಮಿಯೋಪತಿ ಔಷಧದಿಂದ ಸಸ್ಯಗಳ ನೋವನ್ನ ಕಡಿಮೆ ಮಾಡುವಂತದ್ದು ಕೂಡ ಆಗ್ತದೆ, ಆಮೇಲೆ ಅದರ ಪರಿಣಾಮ ಕೂಡ ಧನಾತ್ಮಕ ಇರುತ್ತದೆ. ಹೆಚ್ಚಿಗೆ ಬಿಸಿಲು ಹೊಡಿತಾವ ಅಂತೀರಿ? ಹೌದು ಸರ್. ಬಿಸಿಲು ಹೆಚ್ಚಿಗೆ ಹೊಡಿತಾವ ಅಂತಂದ್ರೆ ಹೂ ಹೆಚ್ಚಿಗೆ ಬರ್ತಾವ ಅಂತ? ಹೂ ಹೆಚ್ಚಿಗೆ ಬರ್ತಾವ ಸರ್. ಆಮೇಲೆ ಈ ಹೂಗಳು ಉದುರಲಾರ್ದಂಗ, ಹೂಗಳು ಉದುರಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರ ಈ ಗಿಡದ ಟ್ರಂಕ್ ಸಣ್ಣದಿತ್ತಂದ್ರ ಅದಕ್ಕೆ ಎಷ್ಟು ವೇಟ್ ಹಿಡಿಬೇಕಾಗಿರ್ತದ ಅಷ್ಟೇ ಹೂ ಇಟ್ಕೊಂಡು ಉಳಿದಿದ್ದ ಹೂಗಳನ್ನ ಉದುರಿಸ್ಕೊಂಡ್ಬಿಡ್ತೈತಿ. ಅದನ್ನೇ ನಾವು ಟ್ರಂಕ್ ದಪ್ಪ ಸೈಜ್ ದಪ್ಪ ಬರಂಗ ನಾವು ಬೆಳವಣಿಗೆ ಮಾಡಿಬಿಟ್ಟೆವತ್ತಂದಾಗ ಹೆಚ್ಚಿಗೆ ಹೂಗಳು ಇಟ್ಕೊಂಡು ಹೆಚ್ಚಿಗೆ ಫಲ ಕೊಡ್ತದೆ. ಆಮೇಲೆ ಕ್ಲೈಮೇಟ್ ಅಂದ್ರೆ ಈ ಮೋಡ ಕಳೆದ ವಾತಾವರಣ ಇದ್ದಾಗ ಮುಸುಕಿದ್ದಾಗ ಕೆಲವೊಂದು ಇಫೆಕ್ಟ್ ಆಗ್ತಿರ್ತಾವ ಫ್ಲವರ್ಸ್, ಅಂತ ಸಂದರ್ಭದಲ್ಲಿ ಕೂಡ ಇದು ಹೋಮಿಯೋ ಮೆಡಿಸಿನ್ ಕೆಲಸ ಮಾಡ್ತದಂತ. ಈಗ ನಮ್ಮ ರೈತರು ಸಾಮಾನ್ಯವಾಗಿ ಈ ಒಂದು ಕಂಪ್ಲೇಂಟ್ ಇದ್ದೇ ಇರ್ತದೆ, ಈಗ ಮಳೆ ಬಂದ್ ಹೋದ ನಂತರ ಏನು ಅಕಸ್ಮಾತ್ ಅವ್ರು ಸ್ಪ್ರೇ ಮಾಡಿದ್ರು ಅಂದ್ರೆ ಸ್ಪ್ರೇ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತಾವ ಖಂಡಿತ, ಮತ್ತ ಬಹಳಷ್ಟು ನುಕ್ಸಾನ ಆಗ್ತದ ಅದರಿಂದ. ಇಂಥ ಒಂದು ಸಮಸ್ಯೆಗಳು ಇರ್ತಾವಲ್ಲ, ಈಗ ಮಳೆ ಬರುವಂತಹ ಸಂದರ್ಭದೊಳಗೆ ಅಕಸ್ಮಾತ್ ನೀವು ಸ್ಪ್ರೇ ಮಾಡಿದ್ರಿ ಅಂತಂದ್ರ ಹೋಮಿಯೋಪತಿ ಔಷಧ, ಅದರಿಂದ ಏನಾದ್ರೂ ಹೆಂಗ ಈ ರಾಸಾಯನಿಕಗಳು ತೊಳ್ಕೊಂಡು ಹೋಗ್ತಾವ? ಅದೇ ರೀತಿ ಹೋಮಿಯೋ ಔಷಧಗಳಿಗೂ ಆಗ್ತದ ಅಂತೀರ ಹೆಂಗ ಸರ್? ಹೋಮಿಯೋದೊಳಗ ಎರಡ್ ರೀತಿ, ರೂಟ್ ಜೋನಿಗೆ ಅಂದ್ರೆ ಸಾಯಿಲ್ ಅಪ್ಲಿಕೇಶನ್ ಬರ್ತೈತಿ, ಆಮೇಲೆ ಸ್ಪ್ರೇ ಅಪ್ಲಿಕೇಶನ್ಸ್ ಬರ್ತೈತಿ. ಮಳೆ ಬಂದಾಗ ಇವತ್ತ ಸಾಮಾನ್ಯವಾಗಿ ಯಾವುದೇ ಔಷಧ ಆದ್ರೂ ಅದು ತೊಳ್ಕೊಂಡು ಹೋಗುದೆ. ನಾವು ಸ್ಪ್ರೇ ಮಾಡಿದ ತಕ್ಷಣ ಮಿನಿಮಮ್ ಒಂದು 6 ಅವರ್ಸ್ ಸರಿ ಅದು ಮಳೆ ಬರಬಾರ್ದು. ಅದಕ್ಕೆ ನಾವು ರೈತರಿಗೆ ಸಜೆಸ್ಟ್ ಏನ್ ಮಾಡೋದಂದ್ರೆ ವೆದರ್ ಪ್ರೆಡಿಕ್ಷನ್ಸ್ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಇದನ್ನ ಮಾಡ್ರಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ನಮಗೆ ಫೋನ್ ಹಚ್ಚಿ ನಾವೇ ನಿಮ್ಗೆ ಗೈಡ್ ಮಾಡ್ತೀವಿ ಅಂತ ಹೇಳಿ ನಾವು ಯಾರ್ಯಾರು ಹೋಮಿಯೋ ಮೆಡಿಸಿನ್ಸ್ ಹೋಯ್ತಾರಲ್ಲ ಅವ್ರು ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳ್ತಾರೆ ವೆದರ್ ಪ್ರೆಡಿಕ್ಷನ್ ರಿಸಲ್ಟ್. ನಾವು ಕೆಲವೊಂದು ವೆಬ್ಸೈಟ್ ಸೆಟಲೈಟ್ ಡೇಟಾ ನೋಡ್ಕೊಂಡು ನಾವು ಅದು ಇದ್ರ ಮೇಲೆ ಹೇಳ್ತಿರ್ತೀವಿ. ಅದ್ರ ಸರಿಯಾದ ರೀತಿ ಕೆಲಸ ಕೊಟ್ಟಿದ್ದೆ ಅದು. ಅದಕ್ಕೆ ಆ ನಿಟ್ಟಿನಲ್ಲಿ ರೈತರಿಗೆ ನಾವು ಬಿಫೋರ್ ಹೇಳ್ತೀವಿ, ನಮಗೆ ಒಂದ್ ಸ್ವಲ್ಪ ಏನಲ್ಲಿ ಮಳೆ ಬರೋದು ಸಿಚುವೇಶನ್ ಇತ್ತು ಅಂದ್ರೆ ಅಡ್ವಾನ್ಸ್ ಹೇಳ್ತೀವಿ ಸ್ಪ್ರೇ ಮಾಡಬೇಡ ಅಂತ. ಆಮೇಲೆ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳು ಪಡೀವಿ, ಗ್ರೂಪ್ ಮುಖಾಂತರ ಶೇರ್ ಮಾಡ್ತೀವಿ. ಹಿಂಗೆ ಸಾಕಷ್ಟು ರೈತರು ಇದ್ರ ಉಪಯೋಗ ತಗೊಂಡಿದ್ದಾರೆ. ಈಗ ನೋಡ್ರಿ, ನಾವು ಅನೇಕ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಅಂದ್ರೆ ಗ್ರೋತ್ ಪ್ರಮೋಟರ್ಸ್ ಉಪಯೋಗ ಮಾಡಿ ಈ ಹಣ್ಣಿನ ಗಾತ್ರವನ್ನು ಹೆಚ್ಚು ಮಾಡುವಂತದ್ದು, ಆಕಾರ ಸುಧಾರಣೆ ಆಗುವಂತದ್ದು ಮಾಡ್ತೀವಿ. ಅಂತ ಔಷಧಗಳು ಬರ್ತಾವ ಹೋಮಿಯೋದಲ್ಲಿ? ಬರ್ತಾವಲ್ಲ ಸರ್. ಹೋಮಿಯೋದಲ್ಲಿ ಸೈಜ್ ಈ ಪಲ್ಸಸ್ ಅವ್ಕೂರ ಸೈಜ್, ಈ ತೊಗರಿ ಕಾಳ ಸೈಜ್ ದೊಡ್ಡದಾಗಬೇಕು, ಆಮೇಲೆ ಈ ಪ್ರೊಮೋಗನೆಟ್ ಹಣ್ಣಿನ ಸೈಜ್ ದೊಡ್ಡದಾಗಬೇಕು. ಆಮೇಲೆ ಬರೇ ಹಣ್ಣಿನ ಸೈಜ್ ಅಷ್ಟೇ ದೊಡ್ಡದಾಗುವುದಲ್ಲ, ಅದ್ರ ಮೇಲಿನ ಸಿಪ್ಪೆ ಎಷ್ಟು ಗಾತ್ರ ಇರಬೇಕು, ಈ ಪ್ರತಿಯೊಂದರಲ್ಲಿನೂ ಹೋಮಿಯೋದಲ್ಲಿ ಅದಕ್ಕೆ ಅದರದೇ ಆದಂತ ಒಂದು ಮೆಥಡ್ ಇದೆ ಸರ್. ಅದರಿಂದ ನಾವು ಮಾಡಿದ್ರೆ 100% ರೈತರು ಸಾಕಷ್ಟು ಜನ ಪ್ರೊಮೋಗನೆಟ್ ಅಲ್ಲಿನೂ ಬಳಸಿದ್ದಾರೆ ಸರ್. ಅದನ್ನು ಮಾಡಬಹುದು ಅದರಲ್ಲಿ. ಆಮೇಲೆ ಫ್ಲವರ್ ಸ್ಟೇಜ್ ಅಲ್ಲಿ ಆಮೇಲೆ ಲಿಂಬೆ ಹಣ್ಣನ್ನ ಸೈಜ್ ಹೆಚ್ಚಿಗೆ ಮಾಡುದು ಇದರಲ್ಲೆಲ್ಲ ಇದೆ ಸರ್. ಆಮೇಲೆ ಲಿಂಬೆ ಹಣ್ಣಿಗೆ ನಾವು ಸಾಕಷ್ಟು ಮೆಡಿಸಿನ್ ಕೊಟ್ಟಿದ್ದೀವಿ. ಈ ಹೋಮಿಯೋದಿಂದ ಬೆಳೆದಿರತಕ್ಕಂತ ನಿಂಬೆ ಹಣ್ಣನ್ನ ಒಂದು ತೆಗೆದಿಡ್ರಿ, ರಾಸಾಯನಿಕ ಬೆಳೆದಿರತಕ್ಕಂತ ನಿಂಬೆ ಹಣ್ಣು ಒಂದು ಎತ್ತಿಡ್ರಿ, ಎರಡನ್ನ ಅದ್ರ ಲೈಫ್ ಸೈಕಲ್ ಲೈಫ್ ಎಲ್ಲಿ ತನಕ ಅದನ್ನ ಚೆಕ್ ಮಾಡ್ರಿ, ಇಟ್ಟಾಗ ಬೇಗ ಹಾಳಾಗೋದು ರಾಸಾಯನಿಕದ್ದು. ಇದು ಹೋಮಿಯೋದಿಂದ ಬೆಳೆದಿದ್ದು ಶೆಲ್ಫ್ ಲೈಫ್ ಚಲೋ ಇರ್ತದೆ, ಸುಮಾರು ಹೆಚ್ಚು ದಿವಸ ಅದು ಉಳಿತು. ಇದನ್ನು ಕೂಡ ಪ್ರಯೋಗ ಮಾಡಿದ್ರು. ಈಗ ಬೆಳೆಗಳ ಮೇಲೆ ಆಯ್ತು, ನಮ್ಮ ರೈತರಿಗೆ ತೊಂದರೆ ಕೊಡುವಂತಹ ಅಂತಂದ್ರೆ ಬಹಳಷ್ಟು ಕಳೆಗಳು, ಕಳೆಗಳಿಂದ ಬಹಳಷ್ಟು ನುಕ್ಸಾನ ಆಗ್ತದೆ ಮತ್ತು ರೈತರಿಗೆ ತೊಂದರೆ ಕೂಡ ಆಗ್ತದೆ. ಅಂತಹ ಸಮಯದೊಳಗೆ ಕಳೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಔಷಧಗಳಿಂದ ಸಾಧ್ಯ ಅಂತೀರಿ ಸರ್? ಕಳೆಗಳಂದ್ರೆ ಫಸ್ಟ್ ಆಫ್ ಆಲ್ ರೈತರು ಕೆಲವೊಂದು ಬೆಳೆಗೆ ಪೂರಕವಾದಂತಹ ಕಳೆನೂ ಇರ್ತೈತಿ, ಕೆಲವೊಂದು ಅಪೂರಕವಾದಂತಹ ಕಳೆನೂ ಇರ್ತೈತಿ. ಬಹುತೇಕ ಪೂರಕ ಇರೋದಿಲ್ಲ, ಅವು ಕಾಂಪಿಟೇಷನ್ ಮಾಡ್ತಾವ. ಕಾಂಪಿಟೇಷನ್ ಮಾಡ್ತಾವ ಮಾಡ್ಲಿ, ಬಟ್ ಅದರೊಳಗೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ ಏನಿರ್ತದಲ್ಲ ಸರ್, ಯಾವ ಸಮಯ ಯಾವ ಸಂದರ್ಭದಾಗ ಏನ್ ಅಪ್ಲೈ ಮಾಡಬೇಕು ಅವಾಗ ಅಪ್ಲೈ ಮಾಡಿದಾಗ ಮಾತ್ರ ಸಕ್ಸಸ್ಫುಲ್ ರಿಸಲ್ಟ್ ಬರ್ತೈತಿ. ಬಟ್ ಈ ಕಳೆನ ತೆಗಿಲಿಕ್ಕೆ ನಮ್ದೇನು ಕಳೆ ಬರುತ್ತೆ ಬಿಡುದೇ ನಮ್ ತಪ್ಪು, ಕಳೆ ಬರದೇ ಇರುವಾಗ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಪೂರಕ. ಈಗ ನೀರು ನಿರ್ವಹಣೆಯಲ್ಲಿ ನಾವು ಕಳೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ನೀರಾವರಿಯಲ್ಲಿ ಬೆಳೆಗೆ ಎಷ್ಟು ರಿಕ್ವೈರ್ಮೆಂಟ್ ನೀರದ ಅಷ್ಟು ಕೊಟ್ಟಾಗ ಅದು ಅಷ್ಟು ಅಬ್ಸರ್ವ್ ಮಾಡ್ತೈತಿ. ಹೆಚ್ಚಿನ ನೀರು ಕೊಟ್ಟಾಗ ಮಾತ್ರ ಸೈಡ್ ಕಳೆ ಬರ್ಲಿಕ್ಕೆ ಬರ್ತಾವೆ, ನೀರು ನಿರ್ವಹಣೆಯಿಂದನೂ ಕಳೆ ಕಂಟ್ರೋಲ್ ಮಾಡಬಹುದು. ಈಗ ಸಾಮಾನ್ಯವಾಗಿ ಮಳೆ ಹೆಚ್ಚಾಯ್ತು ಅಂತಂದಾಗ ಅವಾಗ ಕಳೆಗಳು ಬೆಳೆದೇ ಬೆಳಿತಾವ, ಕಳೆಗಳು ಬೆಳೆದೇ ಬೆಳಿತಾವ. ಅಂತವುಗಳನ್ನ ನಿವಾರಣೆ ಮಾಡೋದಕ್ಕೆ ಈ ಔಷಧಗಳು ಏನಾದ್ರೂ ಅದಾವ ತಮ್ಮಲ್ಲಿ? ಅದರಾಗ ಕಳೆಗಳು ನಿವಾರಣೆ ಮಾಡಲಿಕ್ಕೆ ಸ್ವಲ್ಪ ಪರ್ಸೆಂಟೇಜ್ ಅದಾವ್ರಿ ಇದ್ರ ಹೋಮಿಯೋ ಮೆಡಿಸಿನ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಆದ್ರೆ ನಾವು ಬೆಳೆಗೆ ಏನು ಪೂರಕವಾದ ನಮ್ಮ ಮೆಡಿಸಿನ್ ಹೆಂಗಿರ್ತದ ಅಂದ್ರೆ ಈಗ ಯಾವ ಬೆಳೆ ಬೆಳಿಬೇಕಾಗಿರ್ತದ ಅದಕ್ಕೆ ಬೇಕಾದ ಪೂರಕವಾದ ಪೋಷಕಾಂಶಗಳು ಏನದಾವ್ ಅದಕ್ಕೆ ಸಪೋರ್ಟ್ ಮಾಡಂತವ್ ಅದಕ್ಕೆ ಅದು ಅಷ್ಟೇ ಅಬ್ಸರ್ವ್ ಮಾಡ್ತೈತಿ. ಆಮೇಲೆ ನಾವೇನ್ ಮಾಡ್ತೀವಿ ಬೆಳೆಗಳಿಗೆ ಕೆಳಗ್ ಕಳೆ ಎತ್ತಂದ್ರೆ ಕೆಳಗ್ ನಾವು ಮೆಡಿಸಿನೇ ಕೊಡುದಿಲ್ಲ, ಸ್ಪ್ರೇ ಮಾಡ್ತೀವಿ ಮೇಲೆ ಬೆಳೆಗೆ. ಬೆಳೆಗೆ ಫಸ್ಟ್ ಸ್ಪ್ರೇ ಮಾಡಿದಾಗ ಮೇಲೆ ಬೆಳೆಗೆ ಎರಡು ಕಡೆಯಿಂದ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರ್ತೈತಿ ನ್ಯೂಟ್ರಿಷನ್, ಮೇಲಿಂದನೂ ಅಬ್ಸರ್ವ್ ಮಾಡ್ತದೆ ಕೆಳಗಿಂದನೂ ಅಬ್ಸರ್ವ್ ಮಾಡ್ತದೆ. ನಾವು ಕೆಳಗೆ ರೂಟ್ ಝೋನ್ ಅಲ್ಲಿ ನಾವು ಮೆಡಿಸಿನ್ ಕೊಟ್ಟಾಗ ಕಳೆನೂ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೈತಿ, ಬಟ್ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ, ಯಾಕಂದ್ರೆ ಅದು ಕಳೆಗೇನಷ್ಟು ಇದು ಆಗುದಿಲ್ಲ. ಆ ನಿಟ್ಟಿನಲ್ಲಿ ಅದನ್ನು ಕಂಟ್ರೋಲ್ ಮಾಡಬಹುದು. ಬಟ್ ಕಳೆ ಕಂಟ್ರೋಲ್ ಮಾಡೋಕೆ ಬಹಳ ಸೂಕ್ಷ್ಮ ರೀತಿಯಿಂದ ಮಾಡಿದ್ರೆ 100% ಕಂಟ್ರೋಲ್ ಮಾಡಬಹುದು ಸರ್ ಕಳೆನು. ನಾವು ಕೈಯಿಂದ ತೆಗೆಯೋದಾಗ್ಲಿ ಅಥವಾ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ತೆಗೆಯೋದಾಗ್ಲಿ ಹಂಗ್ ಮಾಡಿದ್ರೆ ಒಳ್ಳೇದಾಗ್ತದ. ಗಿರೀಶ್ ಅವರ, ಈಗ ಸಾಮಾನ್ಯವಾಗಿ ನೋಡ್ರಿ ಭೂಮಿ ತಯಾರು ಮಾಡಿ ಬಿತ್ತನೆ ಮಾಡೋದ್ರ ಹಿಡ್ಕೊಂಡು ಕೊಯ್ಲು ಮಾಡುವ ತನಕನು ಎಷ್ಟು ಔಷಧಗಳು ಉಪಯೋಗ ಆಗ್ತಾವ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಸರ್ ಹೋಮಿಯೋಪತಿಯಲ್ಲಿ ಸುಮಾರು ನನಗೆ ಗುರುತಿರೋ ಪ್ರಕಾರ ಸುಮಾರು ಒಂದು 5,000 ವೆರೈಟಿ ಮೆಡಿಸಿನ್ಸ್ ಗಳು ಇರಬಹುದು, ಇನ್ನು ಹೆಚ್ಚಿಗೂ ಇರಬಹುದು. ಅದರಲ್ಲಿ ಮೆಡಿಸಿನ್ಸ್ ಇದರಲ್ಲಿ ನಾವು ಕಂಡುಕೊಂಡಿರೋ ಪ್ರಕಾರ ಹೋಮಿಯೋ ಮೆಡಿಸಿನ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡೋದು ಅಂದ್ರೆ, ಈಗ ನಾವು ಕಲ್ಟಿವೇಷನ್ ಇರ್ತೈತಿ ಬೇಸಿಗೆ ಕಾಲದಲ್ಲಿ ನಾವು ನೇಗಿಲು ಹೊಡಿತೀವಿ, ಅಂತ ಸಂದರ್ಭದಲ್ಲಿನೂ ಕೂಡ ನಾವು ಮಣ್ಣಲ್ಲಿ ಇದನ್ನ ಸ್ಪ್ರೇ ಮಾಡೋದ್ರ ಮುಖಾಂತರ ಮಣ್ಣಲ್ಲಿ ಇರತಕ್ಕಂತ ಅನ್ವಾಂಟೆಡ್ ಬ್ಯಾಕ್ಟೀರಿಯಾ ಆಮೇಲೆ ಮಣ್ಣಿಂದ ಬರತಕ್ಕಂತ ರೋಗಗಳ ಕಂಟ್ರೋಲ್ ಮಾಡಲಿಕ್ಕೆ ಮಣ್ಣಿನ ಆರೋಗ್ಯ ಹೆಚ್ಚು ಮಾಡಲಿಕ್ಕೆ ಅವಾಗಲಿಂದಾನೂ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಅದಾದ ನಂತರ ನಾವು ಉಳುಮೆ ಮಾಡಿದ ಹರಗಿ ಇದನ್ನ ಮಾಡ್ತೀವಲ್ಲ ಸೋಯಿಂಗ್ ಮಾಡ್ತೀವಲ್ಲ, ಅವಾಗ ಬೀಜೋಪಚಾರ ಬರ್ತೈತಿ. ಅದಾದ ನಂತರ ಡ್ರಿಪ್ ಮುಖಾಂತರ ನೀರಾವರಿ ಇತ್ತಂದ್ರೆ ಡ್ರಿಪ್ ಮುಖಾಂತರ ಕೊಡಬಹುದು, ಇಲ್ಲ ಸ್ಪ್ರೇ ಮುಖಾಂತರ ಕೊಡಬಹುದು. ಬೇಸ್ಡ್ ಆನ್ ಎನ್ವೈರನ್ಮೆಂಟ್ ಕಂಡೀಷನ್ ಹೆಂಗದ ನೋಡ್ಕೊಂಡು ಅದರ ಮುಖಾಂತರ ನಾವು ಮಣ್ಣಲ್ಲಿ ಕೊಡಬೇಕು ಅಥವಾ ಸ್ಪ್ರೇ ಮಾಡಬೇಕು ಮೇಲೆ ಅದನ್ನ ಡಿಸಿಷನ್ ತಗೊಂಡು ರೈತರಿಗೆ ಹೇಳ್ತೀವಿ ಯಾವ ತರ ಅಂತ ಹೇಳಿ. ಗಿರೀಶ್ ಅವರು, ಈಗ ನೋಡ್ರಿ ನಮ್ಮ ಭೂಮಿ ಆರೋಗ್ಯ ಬಹಳ ಮುಖ್ಯ ನಮಗೆ. ಖಂಡಿತ ಸರ್, ಇತ್ತೀಚಿನ ದಿವಸದೊಳಗೆ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ. ಯಾಕಂತಂದ್ರ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಅಲ್ಲಿ ಏನು ಮಣ್ಣಿನೊಳಗೆ ಒಂದು ಇಕೋಸಿಸ್ಟಮ್ ಇರ್ತದ, ಒಂದು ಪರಿಸರ ವ್ಯವಸ್ಥೆ ಏನಿರ್ತದ, ಆ ಮಣ್ಣಿನ ಪರಿಸರ ವ್ಯವಸ್ಥೆಯೊಳಗೆ ಸೂಕ್ಷ್ಮಾಣು ಜೀವಿಗಳು ಇರ್ತಾವ ಮತ್ತೆ ಬೇರೆ ಬೇರೆ ಜೀವಿಗಳು ಕೂಡ ಇರ್ತಾವ. ಅಂಥವು ಜೀವಿಗಳು ಈಗ ಬಹಳಷ್ಟು ಕಡಿಮೆ ಆಗಿ ಅದರಿಂದ ಬೆಳೆಗಳಿಗೆ ಪೋಷಕಗಳು ಸಿಗುವುದಿಲ್ಲ ಅನ್ನುವಂತ ಮಾತು ಕೂಡ ಇದೆ. ಇಂಥ ಒಂದು ಸಂದರ್ಭದೊಳಗೆ ಏನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಮಣ್ಣಿನೊಳಗೆ ಹೆಚ್ಚು ಮಾಡುವುದಕ್ಕೆ ಮತ್ತೆ ಅದನ್ನ ಮೊದಲಿನ ಆರೋಗ್ಯ ಪೂರ್ಣವಾದಂತಹ ಒಂದು ಸನ್ನಿವೇಶಕ್ಕೆ ತರಬೇಕು ಅಂತಂದಾಗ ಅಂತ ಔಷಧಗಳು ಕೂಡ ಅದಾವಂತೀರಿ? ಖಂಡಿತ ಸರ್. ಈಗ ನಾವು ಹೋಮಿಯೋಪತಿ ಬಳಸಲಿಕ್ಕೆ ಸ್ಟಾರ್ಟ್ ಮಾಡದೆ ಬಂದಾಗ ಈಗ ಮುಂಚೆ ಅದೆಲ್ಲ ರಾಸಾಯನಿಕ ಕೊಟ್ಟು ಭೂಮಿನ ಹಾಳು ಮಾಡಿರ್ತಾರೆ. ಅದು ಯಾವ ರೀತಿ ಅಂದ್ರೆ ಒಂಥರ ಭೂಮಿಗೆ ಅನಸ್ತತೆ ಕೊಟ್ಟಂಗ, ರಾಸಾಯನಿಕ ಕೊಟ್ಟ ಭೂಮಿಗೆ ಅನಸ್ತತೆ ಅಂದ್ರೆ ಅದು ಏನ್ ಮಾಡ್ತದೆ ಅನ್ನೋದು ಗುರುತೇ ಆಗಂಗಿಲ್ಲ. ಅದರಿಂದ ಹೊರಗೆ ತರಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳು ಆಳವಾಗಿ ಹೋಗಿರ್ತಾವ, ಮೇಲೆ ಇರೋದಿಲ್ಲ. ಅದಕ್ಕೆ ಈ ನಾವು ಈ ಸಾವಯವ ಈ ಹೋಮಿಯೋಪತಿ ಇವೆಲ್ಲ ಬಳಸೋದ್ರಿಂದ ಆ ಸೂಕ್ಷ್ಮಾಣು ಜೀವಿಗಳು ಮೇಲೆ ಬರಲಿಕ್ಕೆ ನಾವು ಹೆಲ್ಪ್ ಮಾಡದಂಗಾಗ್ತೈತಿ. ಇದರಿಂದ ನಾವು ಮಣ್ಣಿನ ಆರೋಗ್ಯನೂ ಇಂಪ್ರೂವ್ ಮಾಡದಂಗಾಗ್ತದೆ, ಬೆಳೆಗಳ ಆರೋಗ್ಯನೂ ಇಂಪ್ರೂವ್ ಆಗ್ತೈತಿ. ಯಾವಾಗ ಮಣ್ಣು ಮತ್ತು ಬೆಳೆ ಆರೋಗ್ಯ ಇಂಪ್ರೂವ್ ಆಗ್ತದೆ ಆಟೋಮೆಟಿಕ್ಲಿ ರೈತನು ಆರೋಗ್ಯವಾಗಿರ್ತಾನೆ. ಬಹುಶಃ ನಾವು ಯಾರು ಉಪಯೋಗ ಮಾಡ್ಕೊಳ್ಳಂಗಿಲ್ಲ, ಆದ್ರೆ ಈಗೇನು ತಾವು ಇದನ್ನು ಪ್ರಯೋಗ ಮಾಡ್ತಾ ಇದ್ದೀರಿ, ಜನರೊಳಗೆ ಅದನ್ನ ಒಂದ್ ಸ್ವಲ್ಪ ಎಲ್ಲರಿಗೂ ತಿಳಿಯುವಂಗ ಮಾಡುವಂತಹ ಒಂದು ಕೆಲಸ ಏನ್ ತಾವು ಮಾಡ್ತಾ ಇದ್ದೀರಲ್ಲ, ಬಹಳ ಸಂತೋಷ ಆಗ್ತದೆ. ಗಿರೀಶ್ ಅವರೇ, ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನಂದ ದೂರವಾಣಿ ಸಂಖ್ಯೆ 9992133996. ಆತ್ಮೀಯರೆ, ಗಿರೀಶ್ ಭದ್ರಗೊಂಡ ಅವರ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902133996 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಜೊತೆ ಚರ್ಚೆ ಮಾಡಬಹುದು. ಮತ್ತೆ ಈ ಹೊಸ ಪ್ರಯೋಗಗಳ ಬಗ್ಗೆ ಉತ್ಸುಕರಿದ್ರಿ ಅಂತಂದ್ರೆ ತಮ್ಮ ವಿಚಾರಗಳನ್ನ ಅವರ ಜೊತೆಗೆ ಹಂಚಿಕೊಳ್ಬಹುದು. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ತಾವು ಏನು ಈ ಹೊಸ ಪ್ರಯೋಗ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು. ಕಳೆದ 3-4 ವರ್ಷಗಳಿಂದ ಇದರೊಳಗೆ ತೊಡಕೊಂಡಿದ್ದೀರಿ ಮತ್ತು ಹೋಮಿಯೋಪತಿ ಔಷಧಗಳನ್ನು ಬಳಸಿ ಬೆಳೆ ಬೇಸಾಯ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಏನು ತಮ್ಮದದ, ಬಹಳ ಸಂತೋಷ ಆಗ್ತದೆ. ವಿಷಮುಕ್ತವಾದಂತಹ ಒಂದು ಆಹಾರ ಉತ್ಪಾದನೆ ಮಾಡುವಲ್ಲಿ ಒಂದು ಹೊಸ ಪದ್ದತಿ ತಮ್ಮ ಮೂಲಕ ಪ್ರಚಾರಕ್ಕೆ ಬರ್ತಾ ಇದೆ ಅನ್ನುವಂಥದ್ದು, ನಮ್ಮ ರೈತರು ಕೂಡ ಇದನ್ನ ಪ್ರಯೋಗದೊಳಗೆ ತಗೊಂಡಿದ್ದಾರೆ, ತಾವರು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ತಮ್ಮ ಕಾರ್ಯಕ್ಕೆ ಯಶಸ್ಸು ಸಿಕ್ಕು, ನಮ್ಮ ರೈತರೆಲ್ಲರೂ ಇಂಥ ಒಂದು ಪದ್ದತಿಯನ್ನು ಅಳವಡಿಸಿಕೊಂಡು ತಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ಆಹಾರವನ್ನು ಉತ್ಪಾದನೆ ಮಾಡಲಿ, ನಮ್ಮ ಸಮಾಜಕ್ಕೆ ತಮ್ಮಿಂದ ಒಂದು ಒಳ್ಳೆಯ ಕೊಡುಗೆಯಾಗಿ ಇದು ಪರಿಣಮಿಸಬಹುದು ಅನ್ನುವಂತಹ ಒಂದು ಆಶಾಭಾವನೆ ಇದರಿಂದ ವ್ಯಕ್ತ ಆಗ್ತದೆ. ಈ ಪ್ರಯೋಗದೊಳಗೆ ತಾವು ಯಶಸ್ವಿ ಆಗ್ರಿ ಅಂತೇಳಿ ನಾವು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೀವಿ. ತಮ್ಮ ಒಂದು ಪ್ರೇರಣೆಯಿಂದ ಈ ಒಂದು ಕೃಷಿ ಪದ್ದತಿಗಳಲ್ಲಿ ಸ್ವಲ್ಪ ಬದಲಾವಣೆ ಬಂತು ಅಂತಂದ್ರೆ ಅದೇ ಒಂದು ಒಳ್ಳೆಯ ವರವಾಗಿ ಪರಿಣಮಿಸುವುದರೊಳಗೆ ಸಂಶಯ ಇಲ್ಲ. ಗಿರೀಶ್ ಭದ್ರಗೌಡ ಅವರ, ತಾವು ತಮ್ಮ ಒಂದು ಚಿಕಿತ್ಸಕ ಸಂಶೋಧನಾ ಏನು ಹವ್ಯಾಸ ಇದೆ ತಮಗೆ, ಅದರ ಮೂಲಕ ನಮ್ಮ ರೈತರಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಈ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಢಿ. ಈಗ ಇನ್ನೊಮ್ಮೆ ಕೇಳೋಣ ನಿತ್ಯವೇಗ ಸಂದೇಶ.